ನಗಬೇಡ ನಗಬೇಡ ನಗಬೇಡ ಅವನ ನೋಡುತ್ತಾ ನೀನು ನಕ್ಕದೇ ಊರೇ ನಗುವುದು ನೀನು ಬಿದ್ದರೆ ಬರುವರ ಕಂಡರೆ ಕದುಬುವ ಮನುಜರು ದಾನವರು ಮುಂದಕ್ಕೆ ಬರುವರ ಕಂಡರೆ ಕದುಬುವ ಮನುಜರು ದಾನವರು ಹೊಟ್ಟೆಯ ಕಿಚ್ಚಲಿ ತಾವೇ ಬೇಯುತ್ತ ನೋಗಲಿ ನರಳುವರು ಸ್ನೇಹದಿ ಬಾಳಿದರೆ ಸಂಯಮ ತೋರಿದರೆ ಸ್ನೇಹದಿ ಬಾಳಿದರೆ ಸಂಯಮ ತೋರಿದರೆ ಶಾಂತಿಯ ನೀ ಪಡೆವೆ ನೀನು ಸುಖ ಪಡೆವೆ ನಗಬೇಡ ನಗಬೇಡ ನಗಬೇಡ ಅವನ ನೋಡುತ್ತಾ ನೀನು ನಕ್ಕದೇ